ಪೇಮೆಂಟ್ ಫೇಲ್. ಆದ್ರೆ ಹಣ ಹೋಗಿಬಿಡ್ತು, ಕಷ್ಟಪಟ್ಟು ಗಳಿಸಿದ್ದು ಹೋಯ್ತು. ಆಗುತ್ತೆ ಮರುಪಾವತಿ, ಚಿಂತಿಸಬೇಡಿ ಅತಿ. ಒಂದು ವೇಳೆ ಡಿಜಿಟಲ್ ಟ್ರಾನ್ಸಾಕ್ಷನ್ ಫೇಲ್ ಆದ್ರೆ ಮತ್ತು ಅಕೌಂಟ್ ನಿಂದ ಹಣ ಕಟ್ ಆದ್ರೆ ಬ್ಯಾಂಕ್ ಹಣವನ್ನು ಸಮಯಕ್ಕೆ ಹಿಂತಿರುಗಿಸುತ್ತೆ. ಇಲ್ದಿದ್ರೆ ಪರಿಹಾರ ಶುಲ್ಕದ ಸೌಲಭ್ಯ ಇದೆ, ಇಲ್ಲಾಂದ್ರೆ RBI ಒಂಬಾಟ್ಸ್ಮನ್ ಗೆ ನೀವು ದೂರು ನೀಡಿ. ನನ್ನ ಫೀಸ್ RBI ಹೇಳುತ್ತೆ. ಜಾಣರಾಗಿರಿ, ಜಾಗರೂಕರಾಗಿರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 6:51. ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈಗ ಕೇಳೋಣ ರಾಯಚೂರು ತಾಲೂಕಿನ ಸಗಮಗುಂಟ ಗ್ರಾಮದ ದೇವೇಂದ್ರ ಅವರ ಹೂ ಬೇಸಾಯದ ಅನುಭವಗಳನ್ನು. ನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳಿವೆ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇವತ್ತು ರಾಯಚೂರು ತಾಲೂಕಿನ ಸಗಮಗುಂಟ ಗ್ರಾಮದ ದೇವರಾಜ್ ಅವರು ನಮ್ಮ ಜೊತೆ ಇದ್ದಾರೆ. ಇವರು ಸಮಗ್ರ ಕೃಷಿಯನ್ನು ಮಾಡುವಂತಹ ರೈತ ಬಾಂಧವರು. ಈಗ ಸಾಕಷ್ಟು ಪ್ರಮಾಣದಲ್ಲಿ ನಮ್ಮ ರಾಯಚೂರು ತಾಲೂಕಿನಲ್ಲಿ ಬಂದರೆ ತರಕಾರಿಯನ್ನು ಬೆಳೀತಾರೆ, ಮತ್ತು ಜೊತೆಗೆ ಹತ್ತಿ ಇದೆ, ತೊಗರಿ ಇದೆ, ನೀರಾವರಿ, ಹಾಗೆಯೇ ಈ ಒಣ ಬೇಸಾಯದ ಕೃಷಿಯನ್ನು ನೋಡುವ ಹಾಗೆ ಇಲ್ಲಿ ಹೂವಿನ ಬೇಸಾಯವನ್ನು ಮಾಡುವಂಥ ರೈತ ಬಾಂಧವರು ಬಹಳ ಕಡಿಮೆ. ದೇವರಾಜ್ ಅವರು ಕನಕಾಂಬರ ಬೇಸಾಯವನ್ನು ಮಾಡ್ಕೊಂಡಿದ್ದಾರೆ. ಅಂತಂದರೆ ಕನಕಾಂಬರ ಹೂವನ್ನು ಹಾಕ್ಕೊಂಡಿದ್ದಾರೆ, ಜೊತೆ ಹತ್ತಿ ಇದೆ, ತೊಗರಿ ಇದೆ. ಹೀಗೆ ಕೃಷಿ ಹಾಗೂ ಈ ಹೂವಿನ ಬೇಸಾಯವನ್ನು ಮಾಡ್ತಾ ತಮ್ಮ ಕೃಷಿ ಬದುಕನ್ನು ನಡೆಸ್ಕೊಂಡು ಹೋಗ್ತಿದ್ದಾರೆ. ಈ ಹೂವಿನ ಬೇಸಾಯ ಆಯಿತು, ಅವರ ಒಂದು ಕೃಷಿ ಅನುಭವಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಹಂಚಿಕೊಳ್ಳುತ್ತಿದ್ದಾರೆ ದೇವರಾಜ್ ಅವರು. ದೇವರಾಜ್ ಅವರು, ಈಗ ಅಂದಾಜು ತಮಗೆ ವಯಸ್ಸು ಎಷ್ಟ್ರಿ? 45 ವರ್ಷ. 45 ವರ್ಷ ನೋಡ್ರಿ, ನನಗೂ 45 ವರ್ಷ ಆಗಕ್ ಬಂತು. ನಿಮ್ದು ಹೊಟ್ಟಿ ಬಂದಿಲ್ಲ, ಹೆಂಗ್ರಿ ಆರೋಗ್ಯ ನಿಮ್ದು? ಒಂದು ಗುಟ್ಟಿ ಏನು, ಏನ್ ಊಟ ಮಾಡ್ತೀರಿ? ಏನಿಲ್ಲ ಸರ್, ಅನ್ನ ರೊಟ್ಟಿ ಉಣ್ತೀವಿ, ಸ್ವಲ್ಪ ಒಳ್ಳೆ ಕೆಲಸ ಜಾಸ್ತಿ ಮಾಡ್ತೀವಿ. ಅಂದ್ರೆ ದುಡಿತೀರಿ ನೀವು? ದುಡಿತೀವಿ ಸರ್. ಎಷ್ಟೆಕರೆ ಭೂಮಿ ಐತ್ರಿ ನಿಮ್ದು? 4 ಎಕರೆ ಸರ್. 4 ಎಕರೆ ಅಂತಂದ್ರ ನಿಮ್ದು ಪಿತ್ರಾರ್ಜಿತ ಆಸ್ತಿ 4 ಎಕರೆ ಅಥವಾ ಏನಾದ್ರೂ ಖರೀದಿ ಮಾಡಿರಿ? ಇಲ್ಲ ಸರ್, ಪಿತ್ರಾರ್ಜಿತ ಆಸ್ತಿ. ನಿಮ್ ಪಾಲಿಗೆ ಬಂದಿದ್ದು? ಪಾಲಿಗೆ ಬಂದಿದ್ದು ಸರ್. 4 ಎಕರೆ ಪಾಲಿಗೆ ಬಂದಿದ್ದು. ಅವಾಗ ನೀರಾವರಿ ಇತ್ತ? ಏನು ಒಣ ಬೇಸಾಯ ಇತ್ತು? ಇಲ್ಲ ಸರ್, ಒಣ ಬೇಸಾಯ ಇತ್ತು, ಬೋರ್ವೆಲ್ ಹಾಕೊಂಡ್ವಿ ಸರ್. ಒಂದು ನಿಮ್ ಕೈ ಮೇಲೆ ಬಂದಿದ್ಮೇಲೆ? ನಮ್ ಕೈ ಮೇಲೆ ಬಂದ್ಮೇಲೆ ಬೋರ್ ಹಾಕೊಂಡ್ ಸರ್. ಬೋರ್ ನೀರ್ ಎಷ್ಟಾದ್ರಿ ನಿಮ್ದು? ಎಷ್ಟೊಂದು 1.5 ಇಂಚ್ ಬಿಡ್ತೇವೆ ಸರ್. ಒಂದೇ ಏಟಿಗೆ ನೀರ್ ಬಿತ್ತ? ಏನು ಬೋರ್ ಎಷ್ಟು ಹಾಕಿದ್ರಿ? 2 ಹಾಕಿ ಸರ್, ಒಂದು ಪಾಸ್ ಆಯ್ತು, ಒಂದು ಫೇಲ್ ಆಗಿದೆ. ಪುಣ್ಯ ಒಂದ್ರು ನೋಡ್ರಿ, ಕೆಲವೊಬ್ರು 8 ಹಾಕ್ತಾರೆ, 20 ಹಾಕ್ತಾರೆ, 15 ಹಾಕ್ತಾರೆ, ಬಹಳ ಪ್ರಯತ್ನ ಮಾಡ್ತಾರೆ, ನೀರೇ ಸಿಗೋದಿಲ್ಲ. ತಾವು 2 ಚಾನ್ಸಿಗೆ ತಮ್ಮದು 1.5 ಎಕರೆ ನೀರ, 1.5 ಇಂಚ್ ನೀರ ಅದ? 1.5 ಇಂಚ್ ನೀರ ಸರ್. ಏನ್ರಿ ನಿಮ್ ಭೂಮಿ, ಒಣದ ಅಥವಾ ಏನು? ಕೆಂಪದು. ಕೆಂಪು ಭೂಮಿ ಸರ್. ಮಸುಬು 4 ಎಕರೆ? ಮಸುಬು 4 ಎಕರೆ ಮಸುಬು ಸರ್. 4 ಎಕರೆ ಅಲ್ಲಿ ಏನ್ ಹಾಕೊಂಡಿರಿ? ಈಗ 1 ಎಕರೆ ಚಿಗಿಡಿಗಾಯಿ ಇಡ ಸರ್, 1 ಎಕರೆ ಕನಕಾಂಬ ತೋಟ, 2 ಎಕರೆ ತೊಗರಿ. 1 ಎಕರೆ ಕನಕಾಂಬರಿ ಹೂವು ಅಂದ್ರೆ ಬಹಳ ಆತು. ಯಾಕಂತಂದ್ರ 1/2 ಎಕರೆ 4 ಗುಂಟೆ ಮಾಡೋದು ಬಹಳ ಕಷ್ಟದ ಕೆಲಸ ಅಂತ ಹೇಳ್ತಾರೆ. ಯಾಕಂತಂದ್ರೆ ಅದಕ್ಕೆ ಲೇಬರ್ ಬೇಕು, ಹರಿಯರ್ ಬೇಕು. ಅದ ಬೆಳೆಸೋದು ಬಹಳ ಮುಖ್ಯ ಅಲ್ಲ, ಅದನ್ನ ಹರಿಯರು ಸಿಗಂಗಿಲ್ಲ ಅಂತ ಹೇಳ್ತಾರೆ. ಯಾಕ್ರಿ 1 ಎಕರೆ ಹಾಕ್ಬಿಟ್ರಿ, ಬಹಳ ಹಾಕಿರಿ? ನಮ್ಗೆ ಅದೇ ಚಲೋ ಕಾಣಿಸ ಸರ್. ಒಂದು ನಮ್ಮನೆ ಒಂದು 2-3 ಕೂಲಿಯವ್ರಿಗು ಬರ್ತಾರೆ ಸರ್, ಮುಂದಿನ ತಿಂಗಳಿಗೆ ಚಲೋ ಆಗ್ತದೆ. ಒಂದು 4 ಕರ್ಕೊಂಡು ಕೇಸಿ ಅರ್ಧ ಕಳಿಸ್ಬೇಕು ಸರ್. ಪ್ರತಿ ವರ್ಷ ಕನಕಾಂಬರ ಹಾಕ್ತಾರ ಅಥವಾ ಈ ವರ್ಷ ಹಾಕೊಂಡಿದ್ರಿ? ಇಲ್ಲ, ಪ್ರತಿ ವರ್ಷ ಸರ್. ಒಂದು 5-6 ವರ್ಷ ಆಯ್ತು ನಾವು ಕಂಟಿನ್ಯೂ ಹಂಗೆ ಮಾಡ್ಕೊಂತ ಬಂದೀವಿ. ನೀರು ಬಿಡ್ಬೇಕು, ಅದಕ್ಕೆ ನೀರಾವರಿ ಮಾಡ್ಬೇಕು. ನೀರಾವರಿ ಸರ್, ಕಂಟಿನ್ಯೂ ನೀರು ಬಿಡ್ಬೇಕು, ಎಣ್ಣೆ ಬೆಳಿಬೇಕು, ಮಸಾಲೆ ಹಾಕ್ಬೇಕು. ಹಂಗಾದ್ರೆ ಬೇಸ್ ಬರ್ತದೆ ಸರ್. ಒಂದ್ ಸರ್ತಿ ಇಟ್ಟರೆ 2 ವರ್ಷ ತನ ಬೆಳೆ ಬರ್ತದೆ ಸರ್. ಅದು ಏನು ಸಸಿ ಮಾಡಿ ಹಾಕ್ತೀರಾ ಏನು ಅಥವಾ ಏನು ಬೀಜ ಇಡ್ತೀರಿ? ಇಲ್ಲ ಸರ್, ಸಸಿ ಮಾಡಿ ಹಾಕ್ತೀವಿ. ಸೇಮ್ ನಮ್ಮ ಮೆಣಸಿನ ನಾರ ಟೈಪ್ ಬೀಜ ತೆಗೆದು ನಾರ ಚೆಲ್ಲಿ 2 ತಿಂಗಳಾಗೋಣ ನಾರ ನಾಟಿ ಮಾಡಿಬಿಡ್ತೀವಿ ಸರ್. ಏನು ಬೀಜ ಎಲ್ಲಿಂದ ತರ್ತೀರಿ? ಇಲ್ಲ ಸರ್, ನಮ್ಗೆ ಗಿಡದ್ವಿ, ನಮ್ಮಲ್ವೇ. ಅವು ಚೆನ್ನಾಗಿ ಮುರ್ಕೊಂಡು ಬಿಸಿಲುಗಾಲದಾಗ ಹಂಗೆ ಜಮಿಟ್ಟಿರ್ತೀರಿ. ಅದು ಬೇಸಿಗೆಗಾಲದಾಗ ಎಲ್ಲ ಬೀಜ ತೆಗಿತೀವಿ, ನೀರು ಚುಮ್ಸಿದ್ರೆ ಅವೆಲ್ಲ ಪಟ್ಟ ಪಟ್ಟನ್ ತೆಗಿರಿ ಬಿಡ್ತಾವೆ ಸರ್. ಆ ಬೀಜ ತೊಗೊಂಡ್ಕೇಸಿ ಜೂನ್ ತಿಂಗಳದಾಗ ನಾರ ಚೆಲ್ತೀವಿ ಸರ್. ಜೂನ್ ತಿಂಗಳ ನಾರ ಚೆಲ್ಲ ಜೂನ್ ಜುಲೈ ಆಗಸ್ಟ್ನಾಗ ನಾರ ಹಚ್ಚಿಬಿಡ್ತೀವಿ. ಅಂದ್ರೆ ಚಲೋ ದೊಡ್ಡ ಹೂವಿಂದು ಬೀಜ ಮಾಡ್ಕೋತೀರ ಹೇಗೆ? ಜಿಗ್ಗಿ ಮಾಡ್ತೇವೆ ಸರ್ ಬೀಜ. ಅಂದ್ರೆ ಆ ಹೂವಿಂದು ನಾವು ಈಗ ಈ ವರ್ಷ ಬೆಳೆದದ್ದನ್ನ ಮುಂದಿನ ವರ್ಷ ತಾವು ಬೀಜ ಮಾಡ್ತೀರಿ? ಅಂದ್ರೆ ಆ ಹೂವಿನ ಸೈಜ್ ದೊಡ್ಡದಿರ್ಬೇಕು. ದೊಡ್ಡದಿರ್ಬೇಕು, ದೊಡ್ಡದಿರ್ತದ ಸರ್. ಈ ವರ್ಷ ಬೆಳೆದಿರ್ತೇವಲ್ರಿ, ತೆನೆ ಕಟಿಂಗ್ ಮಾಡ್ತೀವಿ, ನೆಕ್ಸ್ಟ್ ವರ್ಷ ಹಾಕಿ ಬಿಡ್ತೀವಿ ನಾವೇ. ನಾರ ಚೆಲ್ಲಿ 2 ತಿಂಗಳ ನಾರಾಗೋಣ, 3 ತಿಂಗಳು ಹಚ್ಚಿ ಬಿಡ್ತೀವಿ ಸರ್. ಅಂದ್ರೆ ಮಡಿ ಮಾಡ್ತೀರಿ ಮೊದಲು, ಗೊಬ್ಬರ ಹಾಕಿ ಅವೆಲ್ಲ ನೀರು ಬಿಟ್ಟು, ಈಗ ನಮ್ಮ ಬದ್ನಿಕಾಯಿ ಮೆಣಸಿನಕಾಯಿ ಸಸಿ ಹೆಂಗ್ ಮಾಡ್ತಾರೆ? ಅದೇ ಟೈಪ್ ಮೆಣಸಿನಾರ ಯಾವ ಟೈಪ್ ಮಾಡ್ತಾರ ಸರ್? ಮಡಿ ಮಾಡಿ ಅದೇ ಟೈಪ್ ನಾರ ಚೆಲ್ಲಿ ಒಂದು ನೀರು ಬಿಟ್ಟು ಕತ್ತಿರ್ತೀವಿ ಸರ್. ಜೋರ ಜೋರ ಈಗ ಸಸಿ ಮಾಡಿದ್ಮೇಲೆ ನಾರು ಬರಕ, ಈಗ ಟಮಾಟಿಗ 25-30 ದಿನಕ್ಕ ಕಿತ್ತಿ ಹಸ್ತಾರ, ಈಗ ಕನಕಾಂಬರಕ್ಕೆ ಎಷ್ಟು ತನ ನಾರು ಆರ್ತದ? 60 ದಿವಸ ಬಂದು ಬರ್ತದೆ ಸರ್. 60 ದಿನ ಸಸಿ ಆಗ್ಬೇಕು? ಹ್ಮ್, 2 ತಿಂಗಳದಾಗ ನಾರು ಬಂದು ಬಿಡುತ್ತ. 2 ತಿಂಗಳು ಬರೋಣ ಹಚ್ಚಬಹುದು ಸರ್. ಈಗ ನಾರು ಆಗಕ್ಕಿಂತ ಮುಂಚೆ ಮತ್ತೆ ಭೂಮಿ ಸಿದ್ಧತೆ ಮಾಡ್ಬೇಕಲ್ಲ, ಹೊಲ ರೆಡಿ ಆಗ್ಬೇಕು. ಈ ಕಡೆ ಎಲ್ಲ ನಾವು ಟಿಲ್ಲರ್ ಹೊಡಿಸಿ ಏನು ಸರ್ ಕುಂಟಿ ಗಿಂಟಿ ಹೊಡೆದು ಎಲ್ಲ ರೆಡಿ ಮಾಡಿರ್ತೀವಿ. ಇನ್ನೂ ಒಂದು 15 ದಿವಸ ಕಷ್ಟ ಅನ್ಲಕ್ಕ ಸಾಲು ಹೊಡೆದಿಟ್ಟು ಬಿಡ್ತೀವಿ ಸರ್. ಸಾಲು ಹೊಡೆದ್ರೆ ಒಂದೊಂದು ಸಾಲಿಗೆ ಹಚ್ಚಿಕೊಂಡು ಹೋಗ್ಬಿಡ್ತೀವಿ ಸರ್. ಮಡಿ ಮಾಡ್ತೀರಾ ಏನು, ಬೋದು ಮಾಡ್ತೀರಾ, ಸಾಲು ಮಾಡ್ತೀರಾ ಸರ್? ಬೋದು ಮಾಡ್ತೀವಿ ಸರ್, ಬೋದು ಮಾಡ್ತೀವಿ ಸರ್. ಬೋದು ಹೊದ್ದ ನೀರು ಹೋಗ್ತಾವ, ಬೋದು ನೀರು ಹೊಡ್ಕೊಂತ ಹೋಗ್ತದ ಮತ್ತೆ ಹಚ್ಚೋದು. ಈಗ ಸಾಲಿನ ಸಾಲಿ ಗಿಡದಿಂದ ಗಿಡಕ್ಕೆ 3 ಗೇಣ ಸರ್? 3 ಗೇಣಿ ಒಂದ್ ಗಿಡ? ಒಂದ್ ಗಿಡ ಇಲ್ಲ ಇಲ್ಲ, ಫೀಟಿಗೆ ಒಂದ್ ಗಿಡ ಅಡ್ಡ 3 ಗೇಣ ಸರ್. 3 ಗೇಣು ಕುಂಟೆ ಹೋಗಕ, ಕುಂಟೆ ನಡಬರ್ಕ ಮತ್ತೆ ಆಡ್ಬೇಕು ಸರ್. ಕೆಲಸ 3 ಗೇಣ ಕುಂಟೆ ಹೋಗಕ, ಅದು ಫೀಟಿಗೆ ಒಂದು ಅವಿಟ್ಟು ಬಿಡ್ತು ಸರ್. ಹೀಗಾಗಿದಾಗ ನಿಮ್ದು ಒಂದ್ ಎಕರೆದಾಗ ಅಂದಾಜು ಗಿಡಗಳು ಎಷ್ಟು ಕೊಡ್ತಾವ ಸರ್? ಒಂದೊಂದು ತಲೆ 3-4 ಹಚ್ಕೊಂತಿಲ್ಲ ಸರ್, ಬಹಳಷ್ಟು ಕೊಡ್ತದೆ ಸರ್. 3-4 ಹಚ್ತು ಸರ್, ಒಂದೊಂದು ಒಂದೊಂದು ಸತ್ತೋಗ್ತಿರ್ತದ. ಹಂಗಂತಂದ್ರೆ 3-4 ಹಚ್ಕೊಂತಿ ಸರ್. ಗೊಬ್ಬರ ಏನ್ ಹಾಕ್ತೀರಿ ಆರಂಭದಲ್ಲಿ? ಆರಂಭದಲ್ಲಿ ಇದೆ ಸರ್, 20-20-13 ಪೊಟಾಶು, 10-26 ಇವೆ ಹಾಕ್ಯಂತ ಹೋಗ್ತೀವಿ ಸರ್. ಮತ್ತೆ ದನದ ಗೊಬ್ಬರ, ಈಗ ತಿಪ್ಪೆ ಗೊಬ್ಬರ? ಮೊದಲು ಅಡ್ವಾನ್ಸ್ ಹಾಕಿರ್ತೀವಿ ಸರ್. ಏನ ನಾರು ಹಚ್ಚಕ್ಕಿಂತ ಮೊದಲೇ ಒಂದು ಸ್ವಲ್ಪ ಗೆಂಡೆ ಗೊಬ್ಬರ ಹಾಕಿ ಟಿಲ್ಲರ್ ಹೊಡೆದು ಎಲ್ಲ ಮಾಡಿಟ್ಟಿರ್ತೀವಿ. ಈಗ ಸರ್ಕಾರಿ ಗೊಬ್ಬರಕ್ಕಿಂತ ಈ ಕನಕಾಂಬರಕ್ಕೆ ತಿಪ್ಪೆ ಗೊಬ್ಬರ ಚಲೋ ಕೆಲಸ ಮಾಡ್ತದ ಅಂತ ಹೇಳ್ತಾರೆ. ಅದು ತಿಪ್ಪೆ ಗೊಬ್ಬರ ಬೇಸ್ ಸರ್, ಹೋಗನ ಸ್ವಲ್ಪ ದಪ್ಪ ಬರ್ತದ. ಮತ್ತೆ ನಾವು ಒಂದೊಂದು ಸರ್ತಿ ಹಾಕ್ತೀವಿ, ಒಂದ್ಸರಿ ಇದೇ ಬಳಸು ಸರ್, ಸರ್ಕಾರಿ ಗೊಬ್ಬರನೇ ಬಳಸು. ಮಧ್ಯದಲ್ಲಿ ಸಮಸ್ಯೆಗಳೇ ಬರ್ತಾವ, ಹುಳ ರೋಗ ಇದಂಗ ಹಸುರು ಬರ್ತದೆ ಸರ್. ಹಸುರುಳು ಬಂದಾಗ ತೆನೆ ಬರೋಣ, ಹಸುರುಳು ಬರೋಣ, ಇದು ಕೊರೆ ಜನ ಮಿತ್ರ ಇವೇ ಬಳಸು ಸರ್, ಕಂಟ್ರೋಲ್ ಆಗ್ತದೆ. ಈಗ 60 ದಿವಸ ತನ ನಮಗ ನಾರು ರೆಡಿ ಆಗ್ತದೆ. ಮತ್ತೆ 60 ಹಚ್ಚಿದ ಮೇಲೆ ಎಷ್ಟು ದಿವಸಕ್ಕೆ ಹೂವು ರೆಡಿ ಆಗ್ತದೆ? 4 ಸರ್, ಆ ಕಡೆ 2 ನಾರ, 2 ಬೆಳವಣಿಗೆ ಹೂವು ಮಗ್ಗಿಯಾಗಿ ಹೂವು ಬಂದು ಬಿಡ್ತದೆ ಸರ್. ಒಂದು 4-6 ತನ ಬರ್ತದೆ? ಇಲ್ಲ ಸರ್, ಇದು ಈಗ ನಾಳೆ ಮುಂದಿನ ತಿಂಗಳು ಚಾಲತ್ತ ಸರ್, ಏಪ್ರಿಲ್ ಬಂದ ಸರ್. ಯಾವ ಬಿಸಿಲು ಫುಲ್ ಜಾಸ್ತಿ ಆಗೋಣ ಕಡಿಮೆ ಆಗಿಬಿಡುತ್ತೆ. ಮತ್ತೆ ನೆಕ್ಸ್ಟ್ ವರ್ಷ ಮಳೆ ಯಾವ ಮೀರು ಕುಂದ್ರೋಣ ಮತ್ತೆ ಕಟಿಂಗ್ ಮಾಡ್ತೀವಿ ಸ್ವಲ್ಪ ಸ್ವಲ್ಪ, ಅದೊಂದು ವರ್ಷ ಹಂಗೆ ಕಂಟಿನ್ಯೂ ಬಂದು ಬಿಡುತ್ತೆ. ಈಗ ದೇವರಾಜ್ ಅವರು ದಸರಾ ದೀಪಾವಳಿ ಈಗ ಈ ಹಬ್ಬಕ್ಕೆ ಅಯ್ಯಪ್ಪ ಸ್ವಾಮಿ ಹಬ್ಬ ಬರ್ತದ, ಈ ಟೈಮಿಗೆ ಬರಂಗ ಏನಾರು ಮಾಡ್ಕೊಳಕ್ ಬರಲ್ಲ? ಬರ್ತದೆ ಸರ್, ಸ್ವಲ್ಪ ನೀರಿನ ಫಸ್ಟ್ ಈ ವರ್ಷ ಮಳೆ ಬೇಸಾಗಿದೆ ಸರ್. ಹೋದ್ರೆ ಸ್ವಲ್ಪ ಮಳೆ ಇದ್ದಿಲ್ಲ, ನೀರು ಶಾರ್ಟೇಜ್ ಇಲ್ಲಪ್ಪ ಅಂತ ಚೆಂಡು ಹಾಕ್ತಿದ್ವಿ ಸರ್, ಅದ್ರ ಸಲುವಾಗಿ ಬಿಟ್ಟು ಬಿಟ್ಟಿಲ್ಲ. ಈ ಸಲ ಚೆಂಡು ಹಾಕ್ಲಿಲ್ಲ? ಹಾಕಿಲ್ಲ ಸರ್, ಈ ವರ್ಷ ಮಳೆ ಫಸ್ಟಿಗೆ ಬರಲಿಲ್ಲ ಜಾಸ್ತಿ, ಬೂರುಗಳೆಲ್ಲ ಸಣ್ಣ ಆಗಿದ್ವು, ಹಂಗಂತ ಸುಮ್ಕೆ ಆಗ್ಬಿಟ್ಟು. ನೋಡ್ರಿ, ಒಂದ್ ಎಕರೆಗೆ ತಾವು ಕನಕಾಂಬರ ಹಾಕತ್ತೀರಿ, ಈಗ ಲೇಬರ್ ಖರ್ಚು ಆಯ್ತು ಅವೆಲ್ಲ ಹಾಕಿದ್ರೆ ಎಷ್ಟು ಆದಾಯ ಬರಬಹುದು ಪೂರ ಬೆಳೆ ಮುಗಿಯವರೆಗೂ? ಈಗ ನೋಡ್ರಿ ಸರ್, ಡೈಲಿ ಒಂದು 4-5 ಬರ್ತದೆ ಸರ್. ನಾಳೆ ಏನೋ ಒಂದು ನವಂಬರ್ಲಿದ್ದ ದಿನಾಲೆ ಒಂದು 300 ಕೆಜಿ ಹಂಗ ಹಾಕ್ತಿವಿ ಸರ್ ನಾವು. ಇದೆಲ್ಲ ಹೋಲ್ಸೇಲ್ ಕಳಿಸ್ಬಿಡ್ತೀವಿ. 300 ಕೆಜಿ ಪೋತ್ನಾಳು ಮಾನವಿ ಈಗ ಅದೆಲ್ಲ ಕಳಿಸ್ಬಿಡ್ತೀವಿ ಸರ್. ನಮ್ಮ ಮಾರೋರಲ್ಲಿ ಅವ್ರಿಗೆ ಕಳಿಸಿ ಕೊಡ್ತೀವಿ, ಅವರು ಅಕೌಂಟ್ಗೆ ಹಾಕ್ತಾರೆ. ಅಂದ್ರೆ ಅವರು ಎಲ್ಲ ಫೋನ್ಪೇ ಮಾಡ್ಬಿಡ್ತಾರೆ? ಫೋನ್ಪೇ ಹಾಕ್ತಾರೆ ಸರ್. ಇಲ್ಲಿ ನಾವು ಬಸ್ಸಿಗೆ ಇಟ್ಬಿಟ್ಟು ನಂಬರ್ ಹೇಳ್ಬಿಟ್ರೆ ಅವರು ಆಗ ನಮ್ಗೆ ಫೋನ್ ಪೇ ಹಾಕ್ತಾರೆ ಸರ್. ನೋಡ್ರಿ, ಈಗ ದಿನ ಒಂದು 4-5 ಕೆಜಿ ಅಪ್ಪ ಅಂತಂದ್ರೆ 300 ಕೆಜಿ ಅಂತಂದ್ರೆ 3-15 ಒಂದು 1500-2000 ಡೈಲಿ ಒಂದು 6 ತನಕ ಕಂಟಿನ್ಯೂ ಬರ್ತದೆ ಸರ್. ಯಾವ ಏಪ್ರಿಲ್ ಬಂತಂದ್ರೆ ಡೌನ್ ಆಗ್ತದೆ ಸರ್, ಬಿಸಿಲು ಜಾಸ್ತಿ ಆಗ್ತದಲ್ಲ ಅವಾಗ ಬರಲ್ಲ ಸರ್, ಅವಾಗ ಕಡಿಮೆ ಆಗಿಬಿಡ್ತಾರೆ. ನೋಡ್ರಿ ದೇವರಾಜ್ ಅವರ, ಈಗ 6 ನಿಮಗೆ 1500 ಅಂತಂದ್ರು ಕೂಡ 1500 ಅಂದ್ರು ಕೂಡ ಚಲೋ ರೊಕ್ಕ ಬಂತು. ಪರವಾಗಿಲ್ಲ ಸರ್, ಅದು ಒಂದು ಲೆಕ್ಕ ನೋಡೋದು ಅದೇ ಗುಣ ಸರ್, ಪರವಾಗಿಲ್ಲ. ಬಟ್ ಧಾವತಿ ಕೆಲಸ? ಧಾವತಿ ಏನಿಲ್ಲ ಸರ್, ಬೆಳಿಗ್ಗೆ 6-12 ಕಡೆ ಕಾಯ್ಬಿಡುದು ಸರ್. ರಾಯಚೂರಿಗೆ ಹೋಗಿ ಆ ಬಸ್ಸಿಗೆ ಹೋಗಿ ಇಡ್ಬೇಕು ನಾವು, ರಾಯಚೂರು ಗಾಡಿ ತಗೊಂಡು ಹೋಗಿ ಅಲ್ಲಿ ಬಸ್ಸಿಗೆ ಇಡ್ಬಿಟ್ಟು ತಗೊಂಡ್ಬಿಡ. ಬಸ್ಸಿಗೆ ಇಟ್ಟು ಫೋನ್ ಮಾಡಿ ಲಗೇಜ್ ಮಾಡಿ ಇಟ್ಬಿಟ್ರಪ್ಪ ಅಂತಂದ್ರೆ ಅಲ್ಲಿ ನಿಂತಿರ್ತಾರ, ಆ ಗಂಟವ್ರು ನೋಡಿ ತಗೊಂಡ್ಬಿಡ್ತಾರೆ. ಆ ಗಂಟೆ ಅವ್ರು ತಗೊಂಡ್ಬಿಡ್ತಾರೆ ಸರ್, ಆ ಬಸ್ ನಂಬರ್ ಬಸ್ ನಂಬರ್ ಹೇಳ್ಬಿಟ್ರೆ ತಗೊಂಡ್ಬಿಡ್ತಾರೆ ಸರ್. ಒಂದೊಂದ್ಸಲ ಬಸ್ ಮುಂದೆ ಹೋಗ್ಬಿಡ್ತದ, ಏ ನಮಗೆ ಇವತ್ತು ನಿಮ್ ಗಂಟು ಸಿಕ್ಕಿಲ್ಲಪ್ಪ ನಾವು ರೊಕ್ಕ ಕೊಡಂಗಿಲ್ಲ ಅಂತ ಹೇಳಿ? ಇಲ್ಲ ಇಲ್ಲ, ಹಂಗೇನು ಮಾಡಿಲ್ಲ ಸರ್, ಹಂಗೇನು ಮಾಡಿಲ್ಲ. ಬೇಕಾದಷ್ಟು ಬಸ್ ಇರ್ತಲ್ಲ ಸರ್, ಒಂದ್ ಸತ್ ಬಿಟ್ಟು 2 ಹೇಳ್ಬಿಡ್ತಾವ ಅವ್ರಿಗೆ, ಅವ್ರು ಅಲ್ಲಿ ಅಂಗಡಿಗಳು ಇರ್ತಾವಲ್ಲ ಅಲ್ಲೇ ಕೊಟ್ಬಿಡ್ತಾರೆ. ಬಸ್ ಡ್ರೈವರ್ಗೂ ನಂಗೆ ಮಾಡಲ್ಲ ಸರ್, ಒಂದೆರಡು ಮಿಸ್ ಆಯ್ತಂದ್ರೂ ಅವ್ರು ಮತ್ತೆ ಬೇರೆ ಬಸ್ ಗಿಟ್ಟು ಅವ್ರಿಗೆ ಕಳಿಸಿ ಬಿಡ್ತಾರೆ. ಚಿಟ್ಟಿ ಬರೋದು ನಂಬರ್ ಗಿಂಬರ್ ಹಾಕಿರ್ತೀರಿ? ಅದ್ರ ಮ್ಯಾಗ ಚಿಟ್ಟಿ ಮ್ಯಾಗ ಫೋನ್ ನಂಬರ್ ಹಾಕಿರ್ತಲ್ಲ ಸರ್, ಒಂದೆರಡು ಇವ್ರು ತಗೊಳ್ ಬಂದ್ರೂ ಬಸ್ ಡ್ರೈವರ್ ಬೇರೆ ಬಸ್ ಗಿಟ್ಟನ ಕಳಿಸ್ತಾರೆ, ಫೋನ್ ಮಾಡ್ತಾರೆ ಆ ನಂಬರ್ಗೆ ಫೋನ್ ಮಾಡಿಬಿಡ್ತಾರೆ. ಮತ್ತೆ ಮುಂದಕ್ಕೆ ಹೋದ್ರಿಗೂ ಮತ್ತೆ ಬೇಗ ಕೇಳಿ ಬರೋ ಬಸ್ ಗಿಟ್ಟು ಕಳಿಸಿ ಬಿಡ್ತಾರೆ. ದೇವರಾಜ್ ಅವ್ರು ಬಹಳ ಖುಷಿ ಆಯ್ತು, ಯಾಕಂತಂದ್ರೆ ಈಗ ಒಂದ್ ಎಕರೆ ಧಾವತಿ ಮಾಡಕ್ಕಿಂತ ಮನೆಯವರ ಇದ್ರಪ್ಪ ಅಂತಂದ್ರೆ ಇದನ್ನ ಹರಿದು ದಿನ 1,000-1,500 ನಮ್ಗೆ ಆದಾಯ ಬಂತಪ್ಪ ಅಂತಂದ್ರೆ, ಇವೆಲ್ಲ ಈಗ ಹತ್ತಿ ನೋಡ್ತೀವಿ, ತೊಗರಿ ನೋಡ್ತೀವಿ, ಚಲೋ ಮಳೆ ಬಂತಪ್ಪ ಅಂತಂದ್ರೆ ಹತ್ತಿ ಕೆಂಪಾಗಿ ಎಲ್ಲ ಕೊಡ್ತ ಹೋಗ್ಬಿಡ್ತದ. ಮತ್ತೆ ತೊಗರಿ ಬಂತಪ್ಪ ಅಂದ್ರೆ ಗೊಡ್ಡ ರೋಗ ಬಂದೆಲ್ಲ ಹಾಳಾಗ್ತದ, ಹೂ ಉದುರ್ ಬಿಡ್ತದ. ಈ ಹೂವಪ್ಪ ಅಂತಂದ್ರೆ ಲಾಸಿನ ಪ್ರಮಾಣ ಕಡಿಮೆ? ಲಾಸ್ ಇಲ್ಲ ಸರ್, ಅದರಲ್ಲಿ ಲಾಸ್ ಇಲ್ಲ. ಏನು ಉಳಂದು ನಾವು ಕಂಟ್ರೋಲ್ ಮಾಡ್ಕೊಂಡು ಬಿಟ್ಟು ಆಗೈತೆ. ಹೂವಾರದು ಡೈಲಿ ಒಟ್ಟು ನಾವು ಒಂದು ಮೂರ್ನಾಲ್ಕು ಜನ ಇರ್ಬೇಕು ನಮಗೆ. ಮೂರ್ನಾಲ್ಕು ಜನ ಇರ್ಬೇಕು, ಒಂದು ಹಸರು ಹುಳ ಸ್ವಲ್ಪ ದ್ವಾಮಿಗೆ ಮೀನು ನೋಡ್ಕೋಬೇಕು. ಹಾಂ ಒಟ್ಟು ಹಸರು ಹುಳ ಜಾಸ್ತಿ ಬರ್ತಾರೆ, ಅದು ಕೊರೆ ಜನ ಮಿತ್ರ ಇವೆಲ್ಲ ಸಿಕ್ಸರ್ ಹೊಡೆದು ಬಿಟ್ರೆ ಕಂಟ್ರೋಲ್ ಆಗ್ತವೆ. ಏನ ಅಂತ ಬರೇನ ಹೆಂಗ ಅನಿಸ್ತದ ಬೇರೆ ಬೆಳೆಗಳು ನೋಡಿದಾಗ ಮತ್ತೆ ಈ ಕನಕಾಂಬರಿ ನೋಡಿದಾಗ ನಿಮಗೆ ಇದು ಈ ಬೆಳೆನೇ ಉತ್ತಮ ಅನಿಸ್ತದ? ನಮ್ಗೆ ನೂರಕ್ಕೆ ನೂರು ಇದೇ ಉತ್ತಮ ಅನಿಸ್ತದೆ ಸರ್. ಇವು ಏನು ಇವಾಗ ಮಳೆ ಇರ್ತದೆ ಸರ್, ಹತ್ತು ಒಳಗಳು ಸ್ವಲ್ಪ ಪ್ರಾಬ್ಲಮ್ ಅವು. ಇದು ಕಂಟಿನ್ಯೂ ಇದೆ ಸರ್, ಇದು ಕಂಟಿನ್ಯೂ ಒಂದು 6-7 ತಿಂಗಳು ಬರ್ತದೆ, ಅದರಿಂದ ಸ್ವಲ್ಪ ಅನುಕೂಲ ಸರ್. ಈಗ ಜೊತೆಗೆ ಈಗ ಕನಕಾಂಬರ ಜೊತೆಗೆ ಒಂದ್ ಸ್ವಲ್ಪ ಮಲ್ಲಿಗೆ ಹಾಕೊಂಡ್ರೆ ಹೆಂಗ ಈ ಭಾಗ ಬರ್ತದ ಬೇಸಿಗೆ? ದುಂಡು ಮಗ್ಗಿ ಬರ್ತದೆ ಸರ್, ದುಂಡು ಮಗ್ಗಿ ಬರ್ತದ, ಅದು ಬೇಸಿಕ್ ಕಾಲದಾಗಂದೇ ಬರ್ತದೆ ಸರ್. ಇಡ್ಲಿ ಸರ್, ನೆಕ್ಸ್ಟ್ ವರ್ಷ ಇಡಬೇಕು ಸ್ವಲ್ಪ ಅದ್ರ ಜೊತೆ ಅದನ್ನು ಸ್ವಲ್ಪ ಮಿಕ್ಸ್ ಆತಪ್ಪ ಅಂತಂದ್ರೆ ಅದನ್ನು ಐತಂತಂದ್ರೆ ಕಾಂಬಿನೇಷನ್ ಆಗ್ತದೆ. ಮುಗಿಯೋಣ ಅದು ಬರ್ತದೆ ಸರ್, ಕನಕಾಂಬರ ಮುಗಿತಪ್ಪ ಅಂತಂದ್ರೆ ಮತ್ತೆ ನಿಮ್ಗೆ ಮಲ್ಲಿಗೆ ಚಲೋ ಆಗ್ತದೆ. ದುಂಡು ಮಗ್ಗಿ ಚಲೋ ಸರ್, ದುಂಡು ಮಗ್ಗಿಗೆ ಡಿಮ್ಯಾಂಡ್ ಜಾಸ್ತಿ ಅದ. ಡಿಮ್ಯಾಂಡ್ ಆ ಸರ್ ಪರವಾಗಿಲ್ಲ, ಅದು ಒಂದ್ಸ ಒಂದ್ ವಾರ ಫುಲ್ ಬರ್ತದೆ, ಒಂದ್ ವಾರ ಡೌನ್ ಬರ್ತದೆ ಸರ್. ಹಂಗಾಗಿ ನಾವು ಸ್ವಲ್ಪ ಇನ್ನೂ ಮುಂದೆ ನೋಡ್ತೀವಿ ಸರ್. ಅವರು ತಗೊಂಬರು ಕಂಟಿನ್ಯೂ ಒಂದೇ ರೀತಿ ಬೇಕಪ್ಪ ಅಂತ, ಅದೊಂದು ವಾರ ಫುಲ್ ಬಂದ್ಬಿಡ್ತದ, ಒಂದ್ ವಾರ ಪೂರ್ತಿ 1 ಕೆಜಿ ಬರ್ತದೆ, 10 ಕೆಜಿ ಬಂದ್ರೆ 1 ಕೆಜಿ ಬರ್ತದೆ. ಹಂಗಂತ ಗಿಡಗಳು ತೆಗೆದು ಸರ್. ಈಗ ದೇವರಾಜ್ ಅವರು ಈಗ ತಾವು ಮಾರ್ಕೆಟಿಂಗ್ ಈಗ ಪೋತ್ನಾಳು ಮಾನ್ವಿ ಸಿನ್ನೂರ್ ಹೆಂಗ್ ಕಳಿಸ್ತಾರೆ? ಯಾಕ್ರಿ ಲೋಕಲ್ ಮಾರ್ಕೆಟ್ ರಾಯಚೂರಾಗ ಗಿಟ್ಟಂಗಿಲ್ಲ? ಇಲ್ಲಿ ಗಿಟ್ಟಲ್ ಸರ್, ಎಲ್ಲ ನಮ್ ನಮ್ಮವ್ರಿಗೆ ಕಳಿಸ್ಬಿಡ್ತು. ಇಲ್ಲದ್ರಪ್ಪ ಅಂತಂದ್ರೆ ಮತ್ತೆ ರೇಟ್ ಹೆಚ್ಚು ಕಮ್ಮಿ ಮಾಡ್ತಾರೆ, ಈ ವಾರ ಕಡಿಮೆ ಐತಿ ಹಂಗ ಇರ್ತವ, ಏನೋ ಒಂದ್ ಹೆಚ್ಚು ಕಮ್ಮಿ ಆಗ್ತದ? ಎಲ್ಲ ಫಿಕ್ಸ್ ರೇಟ್ ಸರ್, ನಮ್ಮ ಅಲ್ಲಿ ಫಿಕ್ಸ್ ರೇಟ್. ನಮ್ಮ ಫಿಕ್ಸ್ ರೇಟ್, ಅವ್ರ ಎಷ್ಟು ಕನ ಮಾಡ್ಲಿ ಅದ್ರ ಬೇರೆ ರೆಸ್ಟ್ ಆಗಲಿ, ನಮ್ಗೆ ಒಟ್ಟು 300 ರೂಪಾಯಿ ಫಿಕ್ಸ್ ರೇಟ್. ಬಹಳ ಚಲೋ ಆತ ಹೂವಿನ ಬೇಸಾಯ ತಮ್ದು, ಬಹಳ ಚಲೋ ಆದ ತೊಗರಿ ಹಾಕೊಂಡ್ರಿ? ತೊಗರಿ ಹೆಂಗದ ಬೇಸ ಸರ್? ತೊಗರಿ ಹಿಂದಿಲ್ಲದೆ ಸಣ್ಣ ಪುಷ್ಟಿನಾಗ ಹಾಕಿದ್ವಿ ಸರ್, ಚಲೋ ತೊಗರಿ ಬೇಸ. ಹೌದು, ಸಣ್ಣ ಪುಷ್ಟಿನಾಗ ಸ್ವಲ್ಪ ಮಳೆ ಬಂದಾಗ ಅವಾಗ ಬಿತ್ಬಿಟ್ರಿ ನೀವು? ಅವಾಗ ಬಿದ್ದಿವಿ ಸರ್. ಬೀಜ ಎಲ್ಲಿ ತಂದ್ರಿ ತೊಗರಿ? ಇಲ್ಲಿ ವೆಂಕಟಪುರ್ಲಿ ತಗೊಂಬಂದ್ವಿ ಸರ್. ಹೂಬಿಟ್ಟ ಸರ್, ಇನ್ನ ಎಣ್ಣೆ ಆಗಿಲ್ಲ ಸರ್, ಈಗ ಮಗ್ಗಿ ಸ್ಟಾರ್ಟ್ ಆಗ್ಯದ, ಇನ್ನೊಂದ್ ತಿಂಗಳದಾಗ ಮತ್ತೆ ಹೂವು ಬಿಡ್ತದ ಸರ್. ಸ್ವಲ್ಪ ಹಿಂದಿಲ್ಲದ ಹಾಕಿವಲ್ಲ, ನೋಡ್ಕೋಬೇಕು ಸ್ವಲ್ಪ ಹಸರು ಹುಳ ದ್ವಾಮಿ ಬರ್ತಾವ? ಬರ್ತಾವ ಸರ್, ಬಂದ್ರೆ ಮಾಡ್ತೀವಿ ಸರ್. ಈಗ ಹೂವಿನ ಬೇಸಾಯ ಮಾಡೋದ್ರಿಂದ ನಿಮ್ಮ ಆದಾಯ ಸ್ವಲ್ಪ ಏನಾದ್ರೂ ಅವ್ರು ನೋಡಕ್ಕಿಂತ ಈ ಬೆಳೆಗಳನ್ನ ಬೆಳೆಕ್ಕಿಂತ ಇದು ನಿರಂತರ ಆದಾಯ? ನಿರಂತರ ಆದಾಯ ಅಂದ್ರೆ ಕನಕಾಂಬರ ಸರ್, ನಿರಂತರ ಆದಾಯ. ಇವೇನು ಹೂ ಬಿಡು ಇನ್ನೊಂದ್ 2 ತಿಂಗಳದಾಗ ಇದಾಗಿ ಬಿಡ್ತದೆ ಸರ್. ಇದು ಕನಕಾಂಬರ ಆದ್ರೆ ಏನಿಲ್ಲ, ಕಂಟಿನ್ಯೂ ಬಂದ್ಬಿಡ್ತದೆ. ಮತ್ತೆ ಕನಕಾಂಬರ ತಕ್ಕೊಂಡು ಇಲ್ಲ 2 ವರ್ಷ ಬರ್ತದೆ ಸರ್, ಅದು 2 ವರ್ಷ 2 ವರ್ಷ ಬರ್ತದೆ. ಒಂದ್ಸರ್ತಿ ನಾಟಿ ಮಾಡಿ ಅಂದ್ರೆ 2 ವರ್ಷ ಬರ್ತದೆ. ಬೇಸಿಗೆಲ್ಲ ಒಂದ್ 3-4 ತಿಂಗಳಂದ್ರೆ ಎಷ್ಟು ಇರ್ತದೆ, ಮತ್ತೆ ಜೂನ್ ಜುಲೈದಾಗ ಮತ್ತೆ ಚಾಲಾಗಿ ಬರ್ತದೆ ಸರ್. ಮತ್ತೆ ಅದಕ್ಕೆ ನೀರು ಗೊಬ್ಬರ ಕೊಟ್ಕೊಂತ ಹೋದ್ರೆ ಸಾಕು? ನೀರು ಗೊಬ್ಬರ ಕೊಟ್ಕೊಂತ ಬಿಟ್ರೆ ಮತ್ತೆ ಕಂಟಿನ್ಯೂ ಬಂದ್ ಬಿಡ್ತದೆ. ಪರವಾಗಿಲ್ಲ, ಒಂದ್ಸಲ ಹಾಕ್ಬಿಟ್ರೆ 2 ವರ್ಷ ತನಕ ಬರ್ತದೆ? 2 ವರ್ಷ ಬರ್ತದೆ ಸರ್. ಜೊತೆಗೆ ತಾವು ತರಕಾರಿ ಹಾಕ್ತೀವಿ ಅಂತ ಹೇಳಿದ್ರಲ್ಲ, ತರಕಾರಿ ಏನೇನು ಹಾಕ್ತೀರಿ? ಚಿಗಡಿಗೆ ಹಾಕಿವ್ನ ಸರ್, ಚಿಗಡಿಗೆ ಒಂದು ಎಕರೆ ಸ್ವಲ್ಪ ಕಡಿಮೆ ಹಾಕಿನಿ, ಸ್ವಲ್ಪ ಮಳೆ ಜಾಸ್ತಿ ಅದ ಸರ್, ಪ್ರಾಬ್ಲಮ್ ಆ ಸ್ವಲ್ಪ ಹುಳ ಕಂಟ್ರೋಲ್ ಆಗೋದು, ಸ್ವಲ್ಪ ಕಳೆಗಳು ಬೀಳುತ್ತದ, ಹಂಗಾಗಿ ಸ್ವಲ್ಪ ಇದು ಮಾಡಿ ಮತ್ತೆ ಬರ್ತದೆ ಸರ್. ವರ್ಷ ಹಾಕ್ತೀರಾ ತರಕಾರಿ? ಬೆಂಡೆಕಾಯಿ ಇದೆ ಜಾಸ್ತಿ ಮಾಡ್ತಾನೆ ಸರ್, ಬೆಂಡೆಕಾಯಿ ಜಾಸ್ತಿ ಮಾಡ್ತಾನೆ. ಕನಕಾಂಬರ ಇದು ಚಿಕ್ಕಡಿಕಾಯಿ ಅಂದ್ರೆ ಫಸ್ಟ್ ಟೈಮ್ ಇವತ್ತು ಈ ವರ್ಷ ಇಟ್ಟು. ಈ ಭಾಗದಲ್ಲಿ ಚಿಕ್ಕಡಿಕಾಯಿ ಬಹಳ ಬೆಳೀತಾರೆ, ಚಿಕ್ಕಡಿಕಾಯಿ ಜಾಸ್ತಿ ಬೆಳೀತಾರೆ ಸರ್. ತರಕಾರಿ ರೇಟ್ ಈ ಸಲ ಬಹಳ ಚಲೋ ಅದ, ಎಲ್ಲದಕ್ಕೂ ರೇಟ್ ಅದ ಸರ್. ಸ್ವಲ್ಪ ಬದನೆಕಾಯಿ ಒಂದೇ ರೇಟ್ ಇಲ್ಲ, ಎಲ್ಲದಕ್ಕೂ ರೇಟ್ ಅದ. ಬದನೆಕಾಯಿನೂ ಕೂಡ ಈಗ ಹೈಬ್ರಿಡ್ ಬಂದವ, ಮುಳ್ಳಿರ್ಲಾರ್ದು ಹೊರಕ್ಕೂ ಕೂಡ ಅನುಕೂಲ ಆಗ್ತದೆ ಈ ಸಲ. ಮೊದ್ಲಿದ್ದಂಗೆ ಹಳೆ ಕಾಲದಾಗ ದೊಡ್ಡ ದೊಡ್ಡ ಹೈಬ್ರಿಡ್ ನಮ್ಮ ಜವಾರಿ ಬೆಂಡೆಕಾಯಿ ಇರ್ತಿತ್ತು, ಅದಕ್ಕೆ ಮುಳ್ಳು ಬಹಳ ಇರ್ತಿತ್ತು. ಹೌದು ಸರ್, ಈ ವಾಟರ್ಗೆ ಇಲ್ಲ ಸರ್, ನಮ್ಗೇನು ಸ್ವಲ್ಪ ಟಮಾಟೆ ಇದು ಇದು ಬೆಂಡೆಕಾಯಿ ಅಷ್ಟೇ ಸ್ವಲ್ಪ ಅನುಭವ ಸರ್, ಬೇರೆ ಬೆಳೆ ಅಲ್ಲ. ಸ್ವಲ್ಪ ನೀರು ಸಾಟದ ಸಲುವಾಗಿ ಒಂದೇ ಮಾಡಿ ಸರ್. ಮತ್ತೆ ಹೆಂಗ್ರಿ ಒಕ್ಕಲ್ತನ ಮಾಡೋರು ಮನೆಯಾಗ ಎಷ್ಟು ಜನ ಇದ್ರಿ ತಾವು? ನಾನು ಒಬ್ಬನೇ ಸರ್, ನನ್ನ ಮಕ್ಕಳು ಇಬ್ಬರು ಸ್ಕೂಲಿಗೆ ಹೋಗ್ತಾರೆ, ನಮ್ಮ ಹೆಣ್ಣು ಮಕ್ಕಳು ನನ್ನ ಮಗಳು, ಹಂಗೇನೈತೆ ಅಂದ್ರೆ ಕೂಲರ್ ಕರ್ಕೊಂಡು ಹೋಗ್ಬಿಡ್ತು ಸರ್. ಅಂದ್ರೆ ಈಗ ಹೂವ ಮಾಡಿದ್ದಕ್ಕೆ ಅಷ್ಟೇನು ದಿನನಿತ್ಯ ಕೆಲಸ ಇರಂಗಿಲ್ಲ? ಇರಲ್ಲ ಸರ್, ಕಸ ತೆಗೆದಪ್ಪ ನಡವರ್ಕ ಕೊಂಡಿ ಹೊಡೆದ್ಬಿಟ್ಟು ಅಂತಂದ್ರೆ 15-20 ದಿವಸ ಏನ್ ಮಾಡಕ್ಕಿಲ್ಲ ಸರ್. ಮತ್ತೆ 15 ದಿವಸ ಆಗ ಮತ್ತೆ ಒಂದ್ಸರಿ ಕಾಲು ತೆಗೆದು ಕುಂಟಿಗಿಂಟು ಒಳ್ಳೆಯದು. ಮತ್ತೆ ತೊಗರಿನೂ ಅಷ್ಟೇನು ಕೂಡ, ಈಗ ದೊಡ್ಡ ಸ್ವಲ್ಪ ಕಸ ಒಂದ್ಸಲ 2 ಸಲ ಕೈ ಕೆಳಗೆ ತೆಗೆದ್ಬಿಟ್ಟಿವಪ್ಪ ಅಂತಂದ್ರೆ ಮತ್ತೆ ತೊಗರಿ ಬೆಳೀತದೆ? ತೊಗರಿ ಬೆಳೀತದೆ ಸರ್, ತೊಗರಿ ಕೆಲಸ ಕಡಿಮೆ. ಒಂದ್ಸರಿ ಕಳೆ ತೆಗೆದು ಕುಂಟಿ ಎರಿಬಿಟ್ರೆ ಆಗೇ ಸರ್, ಎತ್ತು ಮ್ಯಾಗ ಎತ್ತರ ಬಂದದಂದ್ರೆ ಇನ್ನು ಬರಲ್ಲ ಸರ್, ಯಾವಾಗ ಅನ್ನೋ ಸರ್ ಕುಂಟಿ ಹೊಡ್ಕೊಂತ ಇದ್ಬಿಟ್ರೆ ಆಗೇ. ತರಕಾರಿ ಕೆಲಸನೇ ಜಾಸ್ತಿ? ತರಕಾರಿ ಕೆಲಸ ಇದು ಊದು ಕೆಲಸ ಜಾಸ್ತಿ. ಮನೇಲಿ ಏನಾದ್ರು ಹೈನಗೇನ ಎತ್ತು ಏನದವ? ಇಲ್ಲ ಇಲ್ಲ ಸರ್, ಇಲ್ಲ ಏನಿಲ್ಲ ಸರ್. ಮತ್ತೆ ಎತ್ತು ಗಿತ್ತು ಹೆಂಗ ಹೆಂಗ್ ಮಾಡ್ತಿರಲ್ಲ ಬಾಡಿಗೆ? ಬಾಡಿಗೆ ಸರ್, ಬಾಡಿಗೆ ಕರ್ಕೊಂಡು ಹೋಗ್ತೀವಿ, ಅದಕ್ಕೆ ಸುಗ. ನೀವು ಒಂದ್ 2 ಎತ್ತು ಕಟ್ಕೊಂಡು ನಾವು ನಿಮಗೆ ಎಮ್ಮೆ ಕಟ್ಕೊಂಡು ಅಥವಾ ಆಕಳು ಕಟ್ಕೊಂಡು ಮನೆಗೆ ಒಂದು ಹಾಲು ಏನಾತಿತ್ತಲ್ಲ? ಅಲ್ಲಿಲ್ಲ ಮಾಡ್ಬೇಕು ಸರ್, ಸ್ವಲ್ಪ ಏನಿಲ್ಲ ಮಳೆಗಾಲಗಳು ಸ್ವಲ್ಪ ಅಷ್ಟಷ್ಟು ಆತಲ್ಲ ಸರ್, ಒಂದ್ ಟೈಮು ಆ ಮೇವಿನ ಪ್ರಾಬ್ಲಮ್ ಇದ್ದ ಸಲುವಾಗಿ ಅವೆಲ್ಲ ಮಾಡಕ್ ಹೋಗಿಲ್ಲ ಸರ್. ಮತ್ತೇನ್ರಿ ಮತ್ತೆ ಈಗ 2 ಎಕರೆ ಸಾಕಷ್ಟು ನೀರು ಐತಿ ನಿಮ್ಗೆ? ಈಗ ಸರ್ ಮಳೆ ಬೇಸ ಆಯ್ತಲ್ಲ ಸರ್, 2 ಎಕರೆ 3 ಎಕರೆ ತನಕ ಆತ ಸರ್ ನೀರು. ನೀವು ಕನಕಾಂಬರಕ್ಕ ಅಥವಾ ಈ ತರಕಾರಿಗೆ ಡ್ರಿಪ್ ಹಾಕ್ತೀರಾ ಏನು ಹಂಗೆ ಕಾಲುವೆದಾಗ ನೀರು ಬಿಡ್ತೀರಿ? ಇಲ್ಲ ಸರ್, ಡ್ರಿಪ್ ಮಾಡಿಸು ಸರ್. ಅದಾದ್ರೆ ನೀರ್ ಕಟ್ಟದ ಇನ್ನೊಂದ್ ಸ್ವಲ್ಪ ಅರ್ಧ ಎಕರೆ ನೀರ್ ಆಡ್ತದ ಜಾಸ್ತಿ ಆಗ್ತದ ನೀರ್ ಕಟ್ಟದಗು ಇರೋದಿಲ್ಲ ಸರ್ ಒಂದ್ ಎಲ್ಲ ವಾಲ್ ಚಾಲು ಮಾಡಿಬಿಟ್ರೆ ಒಂದ್ ತಾಸ್ ದಿವಸ ಬಿಟ್ರೆ ನೀರು ಇದಾಗ ನಮ್ಗೆ ಕರೆಂಟ್ ಬಂತಪ್ಪ ಅಂತಂದ್ರೆ ನಾವು ಮೋಟರ್ ಚಾಲು ಮಾಡ್ಬಿಟ್ರೆ ಅಂತಂದ್ರೆ ಅದು ತನ್ನ ಪಾಟಿಗೆ ತಾವ ಹನಿ ಹನಿಯಾಗಿ ಹೋಗ್ತಿರ್ತದ ಹೋಗ್ತದ ನಾವು ಏನ್ ಬೇರೆ ಕೆಲಸಗೂ ಮಾಡಿಕ್ಬೋದು ಸರ್ ಮಾಡಿಕ್ಬೋದು ನೋಡ್ರಿ ನಿಮ್ಮ ತಂದೆಯವ್ರ ಮೇಲೆ ನಿಮ್ಮ ತಂದೆಯವರು ಕೈ ಮೇಲೆ ತಮಗ 4 ಎಕರೆ ಭೂಮಿ ಬಂತು ನಿಮ್ ತಂದೆಯವರು ಈ ತರ ಹೂವಿನ ಬೇಸಾಯ ಇವೆಲ್ಲ ತರಕಾರಿ ಮಾಡ್ತಿದ್ರ ಇಲ್ಲ ಮಾಡಿದಿಲ್ಲ ಸರ್ ಅವರು ನಮ್ ಕೈ ಮೋಟ ಮಂದಿ ಅವರೆಲ್ಲ ಹಳೆ ಕಾಲದ ಕೃಷಿ ಮಾಡ್ತಿದ್ರು ತೊಗರಿ ಸೂರ್ಯಪನ್ನು ಅವೆಲ್ಲ ಹಾಕಿದ್ರು ಸರ್ ಹತ್ತಿಗೆ ತಿಡ್ತಿದ್ರು ಈಗ ನಾವು ಸ್ವಲ್ಪ ಅಲ್ಲಿ ನೋಡ್ಕೇಸಿ ಸ್ವಲ್ಪ ಇದು ಮಾಡಿವಿ ಸರ್ ಹೂವಿನ ತೋಟ ಮಾಡಕತ್ತೀವಿ ಈಗ ಹೆಂಗಂತದ ಮತ್ತೆ ಈಗ ಸ್ವಲ್ಪ ಏನಾರು ಮಾಡ್ಕೊಂಡ್ರಿ ಈಗ ಸುಮಾರು ವರ್ಷಗಳಿಂದ ತಾವು ಕನಕಾಂಬರಿ ಹೂವನ್ನು ತರಕಾರಿ ಬೆಳಿತಿದ್ರಿ ಕೈ ಮೇಲೆ ಮನೆ ಕಟ್ಸ್ಕೊಳ್ಳೋದು ಏನಾದ್ರು ಒಂದ್ ಮಾಡ್ಕೊಂಡಿರಿ ಇಲ್ಲ ಇಲ್ಲ ಸರ್ ಇನ್ನೇನ್ ಮಾಡಿಲ್ಲ ಇನ್ನೇನ್ ಮಾಡಿಲ್ಲ ಸರ್ ಮನಿ ಮಾಡ್ಕೊಳ್ಳೋದು ಅಥವಾ ಏನೋ ಟ್ರಾಕ್ಟರ್ ತಗೊಳ್ಳೋದು ಏನೋ ಒಂದು ವರ್ಷದಿಂದ ವರ್ಷ ಏನೋ ಡೆವಲಪ್ಮೆಂಟ್ ಆಗ್ಬೇಕು ಆಗಿಲ್ಲ ಸರ್ ಸ್ವಲ್ಪ ಮಾಡಬೇಕು ಸರ್ ನೆಕ್ಸ್ಟ್ ವರ್ಷ ಮಾಡ್ಬೇಕು ಸರ್ ಪರವಾಗಿಲ್ಲ ಸರ್ ಒಳ್ಳೇದು ದೇವರಾಜ್ ಅವರೇ ಈಗ ತಮ್ಮದು ಕೃಷಿ ಅನುಭವಗಳನ್ನ ಬಹಳಷ್ಟು ಖುಷಿಯಿಂದ ಹಂಚಿಕೊಂಡ್ರಿ ಯಾಕಂತಂದ್ರೆ ಸುಮಾರು ವರ್ಷಗಳಿಂದ ತಾವು ಈ ಕನಕಾಂಬರಿ ಬೇಸಾಯವನ್ನ ಮಾಡ್ತಿದ್ದೀರಿ ಜೊತೆಗೆ ಖುಷ್ಕಿ ಪ್ರದೇಶದಲ್ಲಿ ಈಗ ತೊಗರಿಯನ್ನ ಹಾಕೊಂಡಿರಿ ಮುಖ್ಯವಾಗಿ ಈ ವರ್ಷ ತಾವು ಚಿಗಡಿಕಾಯನ್ನ ಹಾಕೊಂಡಿರಿ ತರಕಾರಿ ಬೆಳೆಯಾಗಿ ಒಂದು ಬೇರೆ ಬೇರೆ ಬೆಂಡೆಕಾಯಿನ ಬೆಳೆಗಳನ್ನು ಕೂಡ ತಾವು ತರಕಾರಿ ಬೆಳೆಗಳನ್ನ ಹಾಕೊಂಡಿರಿ ಮುಖ್ಯವಾಗಿ ಬಹುವಾರ್ಷಿಕ ಅಥವಾ ಬಹು ಬೆಳೆಗಳನ್ನ ರೈತ ಬಾಂಧವರು ಹಾಕೋಬೇಕು ಹಾಕಿದ್ರೆ ಒಬ್ರು ಗೌಡರು ಇರ್ತಾರೆ ಹಾಕಿದ್ರೆ ಒಂದ್ 20 ಎಕರೆ ಅಥವಾ ಒಂದ್ 10 ಎಕರೆ ತೊಗರಿನೇ ಹಾಕೊಬಿಡೋದು ಹಾಕಿದ್ರಪ್ಪ ಅಂತಂದ್ರೆ ಒಂದ್ 5 ಎಕರೆ ಹತ್ತಿನೇ ಹಾಕ್ಬಿಡೋದು ಈ ರೀತಿ ಏನಾದ್ರೂ ಗಡಬಡಾದಪ್ಪ ಅಂತಂದ್ರೆ ಮಳೆಗೆ ಹೋಯ್ತು ಮಳೆ ಜಾಸ್ತಿ ಬಂತಪ್ಪ ಅಂದ್ರೆ ಲಾಸ್ ಆಗ್ಬಿಡ್ತದ ಎಲ್ಲ ಒಮ್ಮೆ ಅದಿಷ್ಟ ಅದಿಷ್ಟ ಹಾಕಿದ್ರೆ ಒಂದ್ ಹೋದ್ರೆ ಒಂದು ಬರ್ತದೆ ಸರ್ ಒಂದು ಬರ್ತದೆ ಈ ರೀತಿಯಾಗಿ ನಾವು ಕೃಷಿಯನ್ನ ಮಾಡಿದಾಗ ನಮ್ಮ ಜಾಣತನದ ಕೃಷಿ ಆಗ್ತದೆ ರೈತ ಬಾಂಧವರು ನೀರು ಸ್ವಲ್ಪ ಇದ್ರು ಕೂಡ ಹನಿ ನೀರಾವರಿ ಆಗಿರಬಹುದು ಅಥವಾ ಕಡಿಮೆ ನೀರ್ ಬೇಡುವಂತಹ ಒಂದು ಬೆಳೆಗಳನ್ನ ಹಾಕೊಂಡ್ರಪ್ಪ ಅಂತಂದ್ರೆ ಖಂಡಿತ ಲಾಭ ಇದೆ ನಿಮ್ಮ ಈ ಒಂದು ಕನಕಾಂಬರಿ ಹೂವಿನ ಬೇಸಾಯ ಜೊತೆಗೆ ತಮ್ಮ ಕೃಷಿ ಅನುಭವಗಳನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ಇತ್ತೀಚಿನ ದಿನಗಳಲ್ಲಿ ಹೂವಿಗೆ ಬಹಳಷ್ಟು ಡಿಮ್ಯಾಂಡ್ ಇದೆ ನಾವು ಕಳೆದ ದಸರಾದಲ್ಲಿ ನೋಡಿದಾಗ 60 ರೂಪಾಯಿ ಮಳ 50 ರೂಪಾಯಿ ಒಂದ್ ಮಳ ಹೂವಿನ ಒಂದು ದರ ಇತ್ತು ಇಂತಹ ಒಂದು ಸಮಯದಲ್ಲಿ ಯಾವುದು ನಮ್ಮ ಭಾಗಕ್ಕೆ ಡಿಮ್ಯಾಂಡ್ ಇದೆ ಯಾವುದು ಬೇಡಿಕೆ ಜಾಸ್ತಿ ಇದೆ ಯಾವ ಹಂಗಾಮಿಗೆ ಯಾವ ಬೆಳೆಯನ್ನು ಹಾಕೋಬೇಕಂಬಂತಹ ಒಂದು ವಿಚಾರದೊಂದಿಗೆ ಕೃಷಿಯನ್ನ ಮಾಡಿದ್ರೆ ಖಂಡಿತ ನಮಗೆ ಕೃಷಿಯಲ್ಲಿ ಲಾಭ ಇದೆ ನಿಮ್ಮ ವಿಚಾರಗಳನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ದೇವರಾಜ್ ಅವರೇ ತಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ರೈತ ಬಾಂಧವರೇ ಇದುವರೆಗೂ ರಾಯಚೂರು ತಾಲೂಕಿನ ಸಗಮಕುಂಟಾ ಗ್ರಾಮದ ದೇವೇಂದ್ರ ಅವರ ಹೂವು ಬೇಸಾಯದ ಅನುಭವಗಳನ್ನು ಕೇಳಿದ್ರಿ ಇವರನ್ನು ಸಂದರ್ಶಿಸಿದವರು ಅಮರೇಶ್ ಆಶಿಹಾಳ್ ಅವರು ಈಗ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿ ರೈತ ಬಾಂಧವರೇ ಈಗ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳು ಯಾವುದೇ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇಲ್ಲ ಗರಿಷ್ಠ ಉಷ್ಣಾಂಶ 28.2-30.1°C ಹಾಗೆಯೇ ಕನಿಷ್ಠ ಉಷ್ಣಾಂಶ 20.2-21.5°C ಇರುವ ಸಾಧ್ಯತೆ ಇದೆ ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 83-90% ಮತ್ತು ಕನಿಷ್ಠ ಆರ್ದ್ರತೆ 45-55% ಇರುವ ಸಾಧ್ಯತೆ ಇದೆ ಗಾಳಿಯ ವೇಗ ಸರಾಸರಿ 5.8-12.9 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ಮುನ್ಸೂಚನೆಯನ್ನು ನೀಡಲಾಗಿದೆ ಇನ್ನು ಮುನ್ಸೂಚನೆಯಂತೆ ಮುಂದಿನ 5 ದಿನಗಳು ಮಳೆ ಆಗುವ ಸಾಧ್ಯತೆ ಕಡಿಮೆ ಇರುವುದರಿಂದ ಬೆಳೆಗಳಲ್ಲಿ ತೇವಾಂಶದ ಕೊರತೆ ಕಂಡುಬಂದಲ್ಲಿ ನೀರಾವರಿ ಸೌಲಭ್ಯವಿದ್ದರೆ ಹಗುರವಾಗಿ ನೀರನ್ನು ಹಾಯಿಸಬೇಕು ಕಟಾವು ಮಾಡಿದ ಉತ್ಪನ್ನಗಳು ಚೀಲದಲ್ಲಿ ತುಂಬುವ ಮೊದಲು ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿಯೇ ತುಂಬಬೇಕು ಬೆಳಗಿನ ಸಮಯದಲ್ಲಿ ಮಂಜು ಬೀಳುವ ಸಾಧ್ಯತೆ ಇರುವುದರಿಂದ ಬೆಳೆಗಳಲ್ಲಿ ರೋಗಗಳ ಬಾಧೆ ಹೆಚ್ಚಾಗಿ ಕಂಡುಬರುವ ಸಾಧ್ಯತೆ ಇದ್ದು ರೈತರು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಪ್ರಸ್ತುತ ವಾತಾವರಣದಲ್ಲಿ ಕಡಿಮೆ ಉಷ್ಣಾಂಶ ಇರುವುದರಿಂದ ಯಾವುದೇ ಬೆಳೆಯಲ್ಲಿ ಮೊಗ್ಗು ಮತ್ತು ಕಾಯಿ ಉದುರುವುದು ಕಂಡುಬಂದರೆ 0.25 ಮಿಲಿಲೀಟರ್ ನ್ಯಾಪ್ಟಲ್ ಅಸಿಟಿಕ್ ಆಮ್ಲ NAAN ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಬೇಕು ಜೋಳದಲ್ಲಿ ಮುಖ್ಯವಾಗಿ ತೆನೆ ಬರುವ ಸಮಯ ಮತ್ತು ಕಾಳು ಕಟ್ಟುವ ಸಮಯದಲ್ಲಿ ಮಣ್ಣಿನ ತೇವಾಂಶದ ಆಧಾರದ ಮೇಲೆ ತಪ್ಪದೇ ನೀರನ್ನು ಒದಗಿಸಬೇಕು ಮಳೆ ಆಗುವ ಸಾಧ್ಯತೆ ಕಡಿಮೆ ಇರುವುದರಿಂದ ಹಿಂಗಾರಿ ಜೋಳದಲ್ಲಿ ಅಂತರ್ ಬೇಸಾಯ ಕೈಗೊಳ್ಳಬೇಕು ಇದರಿಂದ ಕಳೆ ನಿಯಂತ್ರಣದ ಜೊತೆಗೆ ತೇವಾಂಶದ ಸಂರಕ್ಷಣೆ ಆಗ್ತದೆ ಇನ್ನು ಕಡಲೆ ಬೆಳೆಯಲ್ಲಿ ಹೆಲಿಕೋವರ್ಪ ಅಥವಾ ಸ್ಪೊಡಾಪರ ಕೀಡೆ ಕಾಣಿಸಿಕೊಂಡಿದ್ದು ಇದರ ಹತೋಟೆಗಾಗಿ 0.15 ಮಿಲಿಲೀಟರ್ ಕ್ಲೋರಾನ್ ನೆಂಟಿನಲ್ಲಿ ಪ್ರೋಲ್ 18.5 SC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನ ಮಾಡಬೇಕು ಇನ್ನು ರಾತ್ರಿಯ ಸಮಯದಲ್ಲಿ ಭತ್ತದ ನರ್ಸರಿ ಹಾಸಿಗೆಗಳನ್ನು ಪಾಲಿಥಿನ್ ಹಾಳೆಯಿಂದ ಮುಚ್ಚಿ ಮತ್ತು

ಸೀತನ ಸಿಹಿಯ ಹೇಗೆ ಮರೆಯಲಿ ಹೇಳ, ಜೋಡ ತಿಂದವನು ಆಗುವನು ತೋಳ, ಜೋಡ ತಿಂದವನು ಆಗುವನು ತೋಳ, ಆಫ್ರಿಕಾ ಖಂಡದಿಂದ ಬಂದಿರುವ ಜೋಡ ನೀಡುತ್ತಿದೆ ನಮಗೆಲ್ಲ ಮುತ್ತಿನಂತ ಕಾಡ, ಹೊರಗಿಂದ ಬಂದರು ನಂಬಿ ನಮ್ಮ ಜಲನೆಲ, ಹೊರಗಿಂದ ಬಂದರು ನಂಬಿ ನಮ್ಮ ಜಲನೆಲ, ಬೆಳೆಯುತ್ತಿದೆ ಬದುಕಿಸಿದೆ ನಮ್ಮನು ಇದು ಯಂತ್ರ ಮೇಳ, ಬೆಳೆಯುತ್ತಿದೆ ಬದುಕಿಸಿದೆ ನಮ್ಮನು ಇದು ಯಂತ್ರ ಮೇಳ, ನಮ್ಮನು ಇದು ಯಂತ್ರ ಮೇಳ, ನಮ್ಮನು ಇದು ಯಂತ್ರ ಮೇಳ, ಆಫ್ರಿಕಾ ಖಂಡದಿಂದ ಬಂದಿರುವ ಜೋಳ ನೀಡುತ್ತಿದೆ ನಮಗೆಲ್ಲ ಮುತ್ತಿನಂತ ಕಾಳ, ನೀಡುತ್ತಿದೆ ನಮಗೆಲ್ಲ ಮುತ್ತಿನಂತ ಕಾಳ, ನೀಡುತ್ತಿದೆ ನಮಗೆಲ್ಲ ಮುತ್ತಿನಂತ ಕಾಳ. ಸೀಮೆಯ ರೈತ ಬೆಳೆಯಾಗ ಸಜ್ಜೆಯ ಹಾಕಬೇಕು ಸರಿಯಾದ ಹೆಜ್ಜೆಯ, ಹೊರಬೇಕು ಬಹಳಷ್ಟು ಬಜ್ಜೆಯ, ಹೊರಬೇಕು ಬಹಳಷ್ಟು ಬಜ್ಜೆಯ, ಬಯಲು ಸೀಮೆಯ ರೈತ ಬೆಳೆಯಾಗ ಸಜ್ಜೆಯ ಹಾಕಬೇಕು ಸರಿಯಾದ ಹೆಜ್ಜೆಯ, ಹೊರಬೇಕು ಬಹಳಷ್ಟು ಬಜ್ಜೆಯ, ಹೊರಬೇಕು ಬಹಳಷ್ಟು ಬಜ್ಜೆಯ, ನೇಗಿಲು ಉಳುಮಿಗೆ ಬೇಕು ಗುಂಬಾಗಿ ಉಳುಮೆಯನ್ನು ಮಾಡಲೇ ಬೇಕು, ಕಬ್ಬಿಣದ ನೇಗಿಲು ಉಳುಮಿಗೆ ಬೇಕು ಗುಂಬಾಗಿ ಉಳುಮೆಯನ್ನು ಮಾಡಲೇ ಬೇಕು, ಕರಿಮಣ್ಣ ಹೆಂಟೆಯ ಕರಗಿಸಬೇಕು ನೆಲವನ್ನು ಸಮತಟ್ಟು ಮಾಡಬೇಕು, ಕರಿಮಣ್ಣ ಹೆಂಟೆಯ ಕರಗಿಸಬೇಕು ನೆಲವನ್ನು ಸಮತಟ್ಟು ಮಾಡಬೇಕು, ಬಯಲು ಸೀಮೆಯ ರೈತ ಬೆಳೆಯಾಗ ಹಾಕಬೇಕು ಸರಿಯಾದ ಹೆಜ್ಜೆಯ, ಹೊರಬೇಕು ಬಹಳಷ್ಟು ಬಜ್ಜೆಯ, ಹೊರಬೇಕು ಬಹಳಷ್ಟು ಬಜ್ಜೆಯ, ತಿಪ್ಪೆಯ ಗೊಬ್ಬರ ಹೊಲಕ ಹಾಕಬೇಕು ಕುರಿಹಿಂಡು ಹೊಲದಲ್ಲಿ ನಿಲ್ಲಿಸಬೇಕು, ತಿಪ್ಪೆಯ ಗೊಬ್ಬರ ಹೊಲಕ ಹಾಕಬೇಕು ಕುರಿಹಿಂಡು ಹೊಲದಲ್ಲಿ ನಿಲ್ಲಿಸಬೇಕು, ಕುರಿ ಹಿಕ್ಕಿ ಮಣ್ಣಲ್ಲಿ ಸೇರಿಸಬೇಕು ಕುಂಟೇಲೆ ಚೆನ್ನಾಗಿ ಹರಗಬೇಕು, ಕುರಿ ಹಿಕ್ಕಿ ಮಣ್ಣಲ್ಲಿ ಸೇರಿಸಬೇಕು ಕುಂಟೇಲೆ ಚೆನ್ನಾಗಿ ಹರಗಬೇಕು, ಬಯಲು ಸೀಮೆಯ ರೈತ ಬೆಳೆಯಾಗ ಸಜ್ಜೆ ಹಾಕಬೇಕು ಸರಿಯಾದ ಹೆಜ್ಜೆಯ, ಹೊರಬೇಕು ಬಹಳಷ್ಟು ಬಜ್ಜೆಯ, ಹೊರಬೇಕು ಬಹಳಷ್ಟು ಬಜ್ಜೆಯ, ಉತ್ತಮ ಇಳುವರಿಗೆ ಉತ್ತಮ ತಳಿಬೇಕು ಬರ ರೋಗ ಕೀಟ ಎದುರಿಸುವ ಶಕ್ತಿ ಇರಬೇಕು, ಉತ್ತಮ ಇಳುವರಿಗೆ ಉತ್ತಮ ತಳಿಬೇಕು ಬರ ರೋಗ ಕೀಟ ಎದುರಿಸುವ ಶಕ್ತಿ ಇರಬೇಕು, ಕಾಳಿನ ಜೊತೆಗೆ ಮೇವು ಕೊಡುತ್ತಿರಬೇಕು ಕಡಿಮೆ ದಿನಗಳಲ್ಲಿ ಕಟಾವಿಗೆ ಬರಬೇಕು, ಕಾಳಿನ ಜೊತೆಗೆ ಮೇವು ಕೊಡುತ್ತಿರಬೇಕು ಕಡಿಮೆ ದಿನಗಳಲ್ಲಿ ಕಟಾವಿಗೆ ಬರಬೇಕು, ಬಯಲು ಸೀಮೆಯ ರೈತ ಬೆಳೆಯಾಗ ಸಜ್ಜೆಯ ಹಾಕಬೇಕು ಸರಿಯಾದ ಹೆಜ್ಜೆಯ, ಹೊರಬೇಕು ಬಹಳಷ್ಟು ಬಜ್ಜೆಯ, ಹೊರಬೇಕು ಬಹಳಷ್ಟು ಬಜ್ಜೆಯ, ಬಯಲು ಸೀಮೆಯ ರೈತ ಬೆಳೆಯಾಗ ಸಜ್ಜೆಯ ಹಾಕಬೇಕು ಸರಿಯಾದ ಹೆಜ್ಜೆ ಇದುವರೆಗೂ ಕೆಲವು ಕೃಷಿ ಗೀತೆಗಳನ್ನ ಕೇಳಿದ್ರಿ. ಇನ್ನು ನಾಳಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಬಹುವಾರ್ಷಿಕ ಕಳೆಗಳ ನಿರ್ವಹಣೆ ಕುರಿತು ಬೇಸಾಯ ತಜ್ಞರಾದ ಡಾಕ್ಟರ್ ಎಂ ಆರ್ ಉಮೇಶ್ ಅವರೊಂದಿಗೆ ಸಂದರ್ಶನ ಇದೆ. ನಂತರ ಕೃಷಿಯಲ್ಲಿ ಜೈವಿಕ ಪರಿಕರಗಳ ಬಳಕೆ ಕುರಿತು ಬೇಸಾಯ ತಜ್ಞರಾದ ಡಾಕ್ಟರ್ ಬಸವಣ್ಣಪ್ಪ ಎಂಎ ಅವರಿಂದ ಮಾಹಿತಿಯನ್ನ ಕೇಳ್ತೀರಿ. ಇದುವರೆಗೂ ನಮ್ಮ ರೈತರ ಕಾರ್ಯಕ್ರಮ ಕೃಷಿ ರಂಗ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:20 ಆಗಿದೆ. ಈಗ ಕೇಳಿ ಜನಪದ ಸಂಗೀತ. ಕುಷ್ಟಗಿ ತಾಲೂಕಿನ ತಗ್ಗಿಹಾಳ ಗ್ರಾಮದ ಬಸವಲಿಂಗಮ್ಮ ಅದಾಪುರ್ ಮತ್ತು ಸಂಗಡಗರಿಂದ ಸಂಪ್ರದಾಯದ ಪದಗಳನ್ನು ಕೋಟೆ ನಾಗಮ್ಮ ಬಗಲ ಒಂದು ಮಾತೆಗಳಿಗೆ ಒಂದೇ ನಾ ಬಗಲ ಜಾಳ ಒಂದರ ಗರದ ಎಳೆ ಮಣತೆ ಕೋಲ ನಾ ಕೋಲ ಒಂದರ ಗರದ ಎಳೆ ಮಣತೆ ಕೋಲ ನಾ ಕೋಲ ಒಂದರ ಗರದ ಎಳೆ ಮಣತೆ ಕೋಲ ನಾ ಕೋಲ ಭರತಿನೇ ಕೋಲ ಕೋಸ